ಚಂದ್ರಶೇಖರ ಆಚಾರ್ಯ ಗುರುವಾಯನಕೆರೆ, ನಿರೂಪಣೆ ಹರೀಶ್ ಮೊಳಂತಿಮೊಗರು. ಶ್ರೀ ಗುರುಗಣಾಧಿಪತಯೇ ನಮಃ. ಶರಣು ಪಾರ್ವತಿ ನಂದನ ಶ್ರೀಧರ ಡಿ ಎಸ್ ವಿರಚಿತ ಆದಿನಾರಾಯಣ ದರ್ಶನ ಎನ್ನುವ ಪ್ರಸಂಗದಿಂದ ಆಯ್ದ ಕೆಲವು ಹಾಡುಗಳನ್ನು ಈಗ ನಾವು ಪ್ರಸ್ತುತಪಡಿಸುವುದಕ್ಕಿದ್ದೇವೆ. ಮೊದಲಾಗಿ ಕೇದಾರಗೌಳ ರಾಗದಲ್ಲಿ ನಾಂದಿ ಪದ್ಯದೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಕಾಲಯಂತ್ರದ ಕೀಲು ವಿಶ್ವದ ಮೂಲ ಮೇಲಾದಾಲಟಿಸಿಲೊಡೆದು ಆಳದಲ್ಲಿ ಹಬ್ಬುತ್ತ ಮೆರೆವ ಮಹತ್ತಿಗೆರಗುತ್ತಲೀ ಪಾಲಗಡಲಲ್ಲಿ ಪವಡಿಸಿದ ಕರುಣಾಲವಾಲನ ಶ್ರೀಲಲಾಮನ ಮೂಲ ಮೂರ್ತಿಯ ಶ್ರೀಲಲಾಮನ ಮೂಲ ಮೂರ್ತಿಯ ಕೃಷ್ಣ ಪಾರ್ಥಗೆ ತೋರ್ದ ಕಥೆ ಒರೆವೆ ಮೊದಲಾಗಿ ದ್ವಾರಕಾ ನಗರಿಯಲ್ಲಿ ಬಲಭದ್ರ ಒಡ್ಡೋಲಗವನ್ನು ಕೊಡುವಂತಹ ಸನ್ನಿವೇಶ ಇದು. ದ್ವಾರಕಾ ನಗರಿಯಲ್ಲಿ ಹಲಧರ, ತ್ರಿವಿಡೆ ತಾಳ, ನಾಟಿ ಮತ್ತು ಭೈರವಿ ರಾಗಗಳಲ್ಲಿ. Thank you.

ನಿಮ್ಮನ್ನು ನೋಡುವುದಕ್ಕಾಗಿ ಆ ಮಕ್ಕಳನ್ನು ನಾನೇ ಇಲ್ಲಿಗೆ ತಂದೆ. ಅವರು ಭೂಲೋಕದ ಧರ್ಮ ಹೇಗೆಯೋ ಹಾಗೆ ಇಲ್ಲಿ ಸುಖವಾಗಿದ್ದಾರೆ. 9 ಮಕ್ಕಳನ್ನು ನಿಮ್ಮ ಕೈಗೆ ಕೊಡ್ತೇನೆ, ಅದೇ ಬ್ರಾಹ್ಮಣನಿಗೆ ಕೊಂಡು ಹೋಗಿ ಒಪ್ಪಿಸಿ ಅಂತ ಮಹಾವಿಷ್ಣು ಕೃಷ್ಣಾರ್ಜುನರಿಗೆ ಮಕ್ಕಳನ್ನು ಕೊಡ್ತಾನೆ. ಆ ಹೊತ್ತಿಗೆ ಕೃಷ್ಣಾರ್ಜುನರು ಆದಿನಾರಾಯಣಗೆ ನಮಿಸುತ್ತ ಮರಳಿ ಭೂಲೋಕಕ್ಕೆ ಬಂದು ಆ ಬ್ರಾಹ್ಮಣನಿಗೆ 9 ಮಂದಿ ಮಕ್ಕಳನ್ನು ಕೊಡ್ತಾರೆ. ಈಗ ಕೊನೆಯ ಭಾಮಿನಿ ಆದಿನಾರಾಯಣಗೆ ನಮಿಸುತ್ತ ಮಧ್ಯಮಾವತಿ ರಾಗದಲ್ಲಿ. ಆದಿನಾರಾಯಣಗೆ ನಮಿಸುತ್ತ ಆದಿನಾರಾಯಣಗೆ ನಮಿಸುತ್ತ ಭೂದಿವಿಜ ಸುತರುಗಳ ನೊಡಗೊಂಡೈ ಸುತರುಗಳ ನೊಡಗುಡೈದಿ ಮೊದಲದಲ್ಲಿ ವಿಪ್ರಗೆ ಕಾಣಿಸಿದ ನವರ ಮೋದದೂ ಪದ ಕೆರಗಿ ನುತ್ತಿಸಿದ ಮೋದದೂ ಪದ ಕೆರಗಿ ನುತ್ತಿಸಿದ ಶ್ರೀಧವನೆ ಮನ್ನಿಸುವುದು ಶ್ರೀಧವನೆ ಮನ್ನಿಸುವುದೆನ್ನ ಪರಾಧಗಳನೆಂದು ಅವಗೆ ಸಾಂತ್ವನ ಪೇಳಿ ತೆರಳಿದರು ಶ್ರೀಧವನೆ ಮನ್ನಿಸುವುದೆನ್ನ ಪರಾಧಗಳ ನೆಂದವಗೆ ಸಾಂತ್ವನ ಪೇಳಿ ತೆರಳಿದರು ಆದಿನಾರಾಯಣಗೆ ನಮಿಸುತ್ತ ಮಂಗಲ ಕರದಳು ಪರಶು ಪಶಾಂಗುಷಧಾರಿಗೆ ಪರುಷದಿ ಭಕ್ತದ ಪೊರೆ ಬಗೆ ಉರಗ ಭೂಷಣ ನಾಯ್ಕುಮಾರ ಗಜವದನ ಚರಣ ಕಮಲಗ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಇದುವರೆಗೆ ಕವಿ ಶ್ರೀಧರ ಡಿಎಸ್ ವಿರಚಿತ ಆದಿನಾರಾಯಣ ದರ್ಶನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕಾವ್ಯಶ್ರೀ ಆಜೇರು, ಮದ್ದಳೆ ಯೋಗೀಶ್ ಆಚಾರ್ಯ.